ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ, ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತೂ ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೇ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ, ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ್ ಹಿತ್ ಮೇ ಜಾರಿ. ಈಗ ಕೇಳಿ ದೇವರಿಪ್ಪರಿಗಿ ತಾಲೂಕು ಮೂಸಾವಳಗಿ ಗ್ರಾಮದ ರೈತರಾದ ಮಲ್ಲಿಕಾರ್ಜುನ್ ಬಿರಾದರ್ ಅವರೊಂದಿಗೆ 180 ಅಧಿಕ ಬಗೆಯ ದೇಸಿ ಮತ್ತು ವಿದೇಶಿ ಹಣ್ಣುಗಳ ಬೇಸಾಯದ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಬಿವಿ ಶ್ರೀಧರ್. ಮಣ್ಣಿನ ಮಗ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರಿಪರ್ಗಿ ತಾಲೂಕು ಮುಳ್ಸಾವಳ್ಗಿ ಗ್ರಾಮದ ಮಲ್ಲಿಕಾರ್ಜುನ್ ಬಿರಾದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಒಬ್ಬ ಉತ್ಸಾಹಿ ಯುವ ಕೃಷಿಕ, ತುಂಬಾ ಕನಸುಗಳನ್ನು ಹೊತ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ. ಬನ್ನಿ, ಇವರನ್ನು ಭೇಟಿಯಾಗಿ ಇವರ ಅನುಭವಗಳನ್ನು ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಿಕಾರ್ಜುನ್, ಮೊದಲು ನೀವೇನು ಮಾಡ್ತಿದ್ರಿ? ಸರ್, ನಾನು ಬೆಂಗಳೂರಲ್ಲಿ ಫೋಟೋಗ್ರಾಫರಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು 6 ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅದಾದಮೇಲೆ ನನಗೆ ಯಾಕೋ ಕೃಷಿ ಕಡೆ ಮಾಡಬೇಕು ಅಂದರೆ ನನಗೆ ವೆರೈಟಿ ಹಣ್ಣುಗಳನ್ನು ತಿನ್ನಬೇಕು ಅನ್ನೋ ಆಸೆಯಿಂದ ನಾನು ಕೃಷಿಗೆ ಬಂದಿದ್ದೆ. ಅಂದರೆ ಈ ಒಂದು ಕೃಷಿಗೆ ಬರುವಂಥ ಪ್ರೇರಣೆ ಏನು? ಪ್ರೇರಣೆ ಅನ್ನೋದಕ್ಕೆ ನನಗೆ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಏನು ಅಂದರೆ ನಿಮ್ಗೆ ಸಿಕ್ತಿರುವಂಥದ್ದೆಲ್ಲ ಕೆಮಿಕಲ್ ಫುಡ್ಡು. ಸೊ ಅದನ್ನು ನಾನೇ ಬೆಳೆದು ನಾನೇ ಒಳ್ಳೆ ಫುಡ್ ತಿಂದರೆ ನನ್ನ ಆರೋಗ್ಯನೂ ಚೆನ್ನಾಗಿರುತ್ತಲ್ಲ ಅನ್ನೋ ಉದ್ದೇಶದಿಂದ ನಾನು ಕೃಷಿಗೆ ಬಂದಿದ್ದೆ. ಈಗ ಎಷ್ಟು ವರ್ಷ ಆಯಿತು ಕೃಷಿ ಮಾಡೋಕ್ಕೆ ಶುರು ಮಾಡಿ? ನಾನು ಇವಾಗ 2 ಶುರು ಮಾಡಿದ್ದೀನಿ ಸರ್ ಕೃಷಿ. ಈಗ ವಿಶೇಷವಾಗಿ ನೀವು ತೋಟಗಾರಿಕೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದೀರಾ, ಇದಕ್ಕೇನು ಕಾರಣ? ತೋಟಗಾರ ಅನ್ನೋದಕ್ಕಿಂತ ನಾನು ದೇಶಿ ಬೀಜಗಳನ್ನು ಈ ವರ್ಷ ಹುಡುಕ್ತಾ ಇದ್ದೀನಿ ತರಕಾರಿಗಳಲ್ಲಿ. ಇನ್ನೂ ಹಾಕಿಲ್ಲ, ಯಾಕಂದರೆ ಮಳೆಗಾಲ ಈ ವರ್ಷ ಸರಿಯಾಗಿ ಆಗದೇ ಇರೋದ್ರಿಂದ. ಸೊ ದೇಶಿ ಬೀಜಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿಗಳನ್ನು. ಅಂದರೆ ನಮ್ಮ ಮನೆಗೆ ಏನೇನು ತರಕಾರಿಗಳನ್ನು ಬೇಕೋ ಅದನ್ನು ನಾವೇ ಬೆಳ್ಕೋಬೇಕು ಅಂತ ಉದ್ದೇಶದಿಂದ. ಯಾಕಂದರೆ ನಮ್ಮ ಕೆಮಿಕಲ್ ಯುಕ್ತ ಸಾವಯವದಲ್ಲಿ ನಾವು ಬೆಳ್ಕೊಂಡ್ರೆ ನಮ್ಮ ಆರೋಗ್ಯನ ಚೆನ್ನಾಗಿರುತ್ತೆ, ನಮಗೆ ಬೇಕಾದಂಥ ತರಕಾರಿಗಳನ್ನು ಸಿಗುತ್ತೆ. ತೋಟಗಾರಿಕೆ ಏನಕ್ಕೆ ಅಂದರೆ ನೀರು ನಮ್ಮ ಭಾಗಕ್ಕೆ ಮಳೆ ಕಡಿಮೆ ಆಗೋದ್ರಿಂದ ತೋಟಗಾರಿಕೆ ಮಾಡೋದ್ರಿಂದ ಏನಂದರೆ ಕಡಿಮೆ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಒಂದು 3-4 ವರ್ಷದ ನಂತರ ತುಂಬ ಕಡಿಮೆ ನೀರಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡಬಹುದು. ಆ ಉದ್ದೇಶದಿಂದ ತೋಟಗಾರಿಕೆಗೆ ಜಾಸ್ತಿ ಒತ್ತು ಕೊಟ್ಟು ಮಾಡ್ತಾ ಇದ್ದೀನಿ. ಈಗ ತೋಟಗಾರಿಕೆ ಬೆಳೆ ಅಂದರೆ ಯಾವ್ದ್ಯಾವುದು ಬೆಳೀತಾ ಇದ್ದೀರಿ ನೀವು? ಸರ್, ಬಾಳೆಯಲ್ಲಿ ಸುಮಾರು ವೆರೈಟಿಗಳಿದೆ. ಒಂದು 60-70 ವೆರೈಟಿ ಬಾಳೆ ವೆರೈಟಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಲಾಂಗಾನ್ ಅಂತ ಥೈಲ್ಯಾಂಡ್ ದೇಶದಲ್ಲಿ ಕಮರ್ಷಿಯಲ್ ಆಗಿ ಬೆಳೆಯುವಂಥ ಬೆಳೆಗಳು ಮತ್ತು ನಮ್ಮ ಲೋಕಲ್ ಮಾರ್ಕೆಟ್ಗೆ ಅನುಕೂಲ ಆಗುವಂಥ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಸರ್. ಅದರ ಜೊತೆಗೆ ಬಟರ್ ಫ್ರೂಟು, ಅದರಲ್ಲಿ ಒಂದು 10-12 ವೆರೈಟಿ, ಸೀತಾಫಲದಲ್ಲಿ ಒಂದು 10-12 ವೆರೈಟಿ, ಕಮರ್ಷಿಯಲ್ ಆಗಿ ದಾಳಿಂಬೆ ಮಾಡಿದ್ದೀನಿ. ಅದರ ಜೊತೆಗೆ ನಮ್ಮದು ನಿಂಬೆ ಇದೆ, ಮೂಲತಃ ನಮ್ಮದು 1972 ನಿಂಬೆ ಕೃಷಿ ಇದೆ. ಅದರ ಜೊತೆಗೆ ಗೋಲ್ಡನ್ ಸೀತಾಫಲ ಇದೆ, ನೇರಳೆ ಇದೆ, ಅದಾದಮೇಲೆ ಮಟೋವಾ ಅಂತ ಕೆಲವೊಂದು ವಿಶೇಷ ವಿದೇಶಿ ಹಣ್ಣಿನ ಗಿಡಗಳನ್ನು ಟೋಟಲ್ ಆಗಿ ಸದ್ಯಕ್ಕೆ 180+ ವೆರೈಟೀಸ್ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಸರ್. ಈಗ ಮುಖ್ಯವಾಗಿ ಏನೇನು ಬೆಳೀತಿದ್ದೀರಿ? ಕಮರ್ಷಿಯಲ್ ಆಗಿ ಮುಖ್ಯವಾಗಿ ಏನಂದರೆ ಇವಾಗ ನಿಂಬೆ ಇದೆ, ಸೀತಾಫಲ, ನೇರಳೆ, ಬೆಣ್ಣೆ ಹಣ್ಣು. ಈ ವರ್ಷ ದಾಳಿಂಬೆ ಪ್ಲಾಂಟೇಷನ್ ಮಾಡಿದ್ವಿ. ಮತ್ತು ನುಗ್ಗೆ, ಅದ್ರ ಜೊತೆಗೆ ಬಾಳೆ ಅದನ್ನು ಕೂಡ ಕಮರ್ಷಿಯಲ್ ಆಗಿ ಅಂದರೆ ವೆರೈಟೀಸ್ ಅಲ್ಲಿ ಕಮರ್ಷಿಯಲ್ ಆಗಿದೆ ಬಾಳೆ, ಆ ಥರ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಸೀಬೆ ಇದೆ ಸ್ವಲ್ಪ. ಸೊ ಅಂದ್ರೆ ನಂದೇನು ಅಂದರೆ ಸರ್, ಮಾರ್ಕೆಟಿಂಗ್ಗೆ ನಾವು ಜಾಸ್ತಿ ಬೆಳೆಯೋದ್ರಿಂದ ನಮಗೆ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಸೊ ಸ್ವಲ್ಪ ಮಾಡೋದ್ರಿಂದ ಎಲ್ಲ ಥರದ್ದು ಮಾಡೋದ್ರಿಂದ ಎಲ್ಲ ಸೀಸನಲ್ಲೂ ಹಣ್ಣು ಸಿಗುತ್ತೆ, ಎಲ್ಲ ಸೀಸನಲ್ಲೂ ದುಡ್ಡು ನೋಡ್ಬೋದು. ಸೊ ಹಾಗಾಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ತೋಟಗಾರಿಕೆ ಅಂದರೆ ಎಲ್ಲ ಟೈಮಲ್ಲೂ ಹಣ್ಣು ಸಿಗೋ ಎಲ್ಲ ಟೈಮಲ್ಲೂ ರೈತರಿಗೆ ದುಡ್ಡು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡ್ಕೊಂಡಿದ್ದೀನಿ ಸರ್. ಈಗ ವಿಶೇಷವಾಗಿ ನೀವು ವಿದೇಶಿ ತಳಿ ಹಣ್ಣುಗಳು ಇದನ್ನ ತಂದು ಒಂಥರ ಪ್ರಯೋಗ ಮಾಡ್ತಾ ಇದ್ದೀರಾ, ಇದು ಯಾಕೆ ಏನು? ನನಗೆ ಒಂದು ಹುಚ್ಚು ಸರ್, ಬೇರೆ ದೇಶಕ್ಕೆ ಎಲ್ಲ ದೇಶಕ್ಕೂ ಅಡ್ಡಾಡ್ಲಿಕ್ಕೆ ಆಗಲ್ಲ, ಹೋಗಿ ಬರೋಕ್ಕಾಗಲ್ಲ. ಸೊ ಆ ದೇಶದ ಹಣ್ಣುಗಳನ್ನು ನಾನೇ ಬೆಳೆದು ನಾನೇ ತಿನ್ಬೇಕು ಅಂದರೆ ನನಗೆ ಎಲ್ಲ ದೇಶದ ಹಣ್ಣು ತಿನ್ನಬೇಕು ಅನ್ನೋ ಒಂದು ಹುಚ್ಚು, ಆ ನನಗೆ ಇಷ್ಟ ಆ ಹಣ್ಣು ತಿನ್ನಲಿಕ್ಕೆ. ಸೊ ಹಾಗಾಗಿ ನನಗೆ ಬೇರೆ ಬೇರೆ ದೇಶದ ಹಣ್ಣಿನ ಗಿಡಗಳನ್ನು ಕಲೆಕ್ಷನ್ ಮಾಡಿ ತಂದು ಹಾಕಿ ಹಣ್ಣು ತಿನ್ನಬೇಕು ಅನ್ನೋ ಹುಚ್ಚಿಂದ ಹಣ್ಣಿನ ಗಿಡಗಳನ್ನು ಕಲೆಕ್ಷನ್ ಮಾಡಿ ಹಾಕ್ತಾಯಿದ್ದೀನಿ ಸರ್. ಈಗ ತೋಟಗಾರಿಕೆ ಬೆಳೆ ಪ್ರಾರಂಭ ಮಾಡಿ ನೀವು 2 ವರ್ಷ ಆಯಿತು, ಈಗ ಬೇರೆ ಬೇರೆ ಹಣ್ಣಿನ ಗಿಡಗಳು ಯಾವ್ಯಾವ ಹಂತದಲ್ಲಿದೆ? ಸರ್ ಕೆಲವೊಂದು ಫ್ರೂಟಿಂಗ್ ಆಗಿದೆ ಇವಾಗ, ನೀವು ನೋಡಿದ್ರೆ ಲಕ್ಷ್ಮಣ ಫಲ ಹತ್ತತ್ರ 3 ಕೆಜಿವರೆಗೂ ಬಂದಿದೆ, ಪಪ್ಪಾಯ ಬಂದಿದೆ, ಒಂದು 5-6 ವೆರೈಟಿ ಬಾಳೆಗಳು ಆಲ್ರೆಡಿ ಹಣ್ಣು ಕೊಡ್ತಾ ಇದ್ದಾವೆ. ಇನ್ನೊಂದು 5-6 ತಿಂಗಳು ಅಂದರೆ ಈ ಮಳೆಗಾಲಕ್ಕೆ ಕಳೆದ ತಕ್ಷಣ ನೀವು ಬಂದರೆ ಒಂದು ಅಟ್ಲೀಸ್ಟ್ ಒಂದು 30-35 ವೆರೈಟೀಸ್ ಅಂದರೆ 30-35 ತಳಿಗಳ ಬಾಳೆಹಣ್ಣನ್ನು ನೋಡ್ಬೋದು. ಆಮೇಲೆ ಪ್ಯಾಷನ್ ಫ್ರೂಟ್ ಅಂತ ಒಂದು ಜ್ಯೂಸ್ ಪರ್ಪಸ್ ಮಾಡುವಂಥ ಒಂದು ವೆರೈಟಿ, ಸೇಬೆ ಎಲ್ಲ ಹಣ್ಣು ಬರ್ತಾ ಇದೆ, ಮ್ಯಾಂಗೋದಲ್ಲಿ ಒಂದಿಷ್ಟು ವೆರೈಟಿಗಳು ಹಣ್ಣು ಕೊಡ್ತಾ ಇದೆ. ಸೊ ಮುಂದಿನ ದಿನ ಗೋಲ್ಡನ್ ಕಸ್ಟರ್ಡ್ ಆ್ಯಪಲ್ ಕೂಡ. ಸೊ ನೆಕ್ಸ್ಟ್ ಇಯರ್ ಅಥವಾ ಇನ್ನು 2 ವರ್ಷಕ್ಕೆ ನೀವು ಆಲ್ಮೋಸ್ಟ್ ಅಲ್ಲಿ 80% ಏನು ವೆರೈಟಿ ಗಿಡಗಳಿದೆ ಎಲ್ಲಾನು ಹಣ್ಣು ನೋಡಬಹುದು. ಅಂದ್ರೆ ಇನ್ನೊಂದು 2 ವರ್ಷ ಕಾಯ್ಬೇಕು? ಹಾ, ಇನ್ನೊಂದು 2 ವರ್ಷ ಕಾಯ್ಬೇಕು ಸರ್. ಅದಕ್ಕಿಂತ ಹೆಚ್ಚಾಗಿ ನಾನು ನೋಡಿದಾಗೆ ನೀವು ನೈಸರ್ಗಿಕ ಕೃಷಿ ಮಾಡ್ತಿದ್ದೀರಾ, ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ದೀರಾ, ಇದರಿಂದ ಅನುಕೂಲ ಏನು, ಇದು ಯಾಕೆ ಮಾಡ್ತಿದ್ರಿ? ಸರ್ ಅನುಕೂಲ ಅಂದರೆ ಈ ಉಳುಮೆ ಮಾಡೋದು ನನಗೆ ಇಷ್ಟ ಇಲ್ಲ ಸರ್, ಭೂಮಿನ ಭೂಮಿ ಉಳುಮೆ ಮಾಡೋದ್ರಿಂದ ಈ ಎರೆಹುಳು ಸಂತತಿ ನಾಶ ಆಗ್ತಾ ಇದೆ. ಸುಮಾರು ಜನ ನೀವು 99% ಜನ ರೈತರ ತೋಟಗಳಿಗೆ ಹೋದರೆ ನಿಮಗೆ ಎರೆಹುಳು ಎಲ್ಲೂ ಕಾಣಸಿಗ್ತಾ ಇಲ್ಲ ಇವಾಗ. ಸೊ ಯಾಕಂದರೆ ಸುಮಾರು ಜನ ರೈತರ ತೋಟಕ್ಕೆ ನಾನು ಹೋಗಿದ್ದೀನಿ, ಅಂದರೆ ಇದೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಬಹುಶಃ ಪೂರ್ತಿ ಭಾಗಶಃ 99% ನಾನು ನೋಡಿದಾಗ ಎರೆಹುಳುಗಳು ಇಲ್ಲ, ಯಾಕಂದರೆ ಅಷ್ಟು ಕೆಮಿಕಲ್ನ ಬಳಸ್ತಾ ಇದ್ದಾರೆ. ಅದನ್ನು ಬಳಸೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಹಾಳಾಗ್ತಾ ಇದೆ, ಮತ್ತು ಭೂಮಿ ಫಲವತ್ತತೆ ಹಾಳಾದ್ಮೇಲೆ ನಾವು ಬೆಳೆ ತಿನ್ನೋದೇನು ಮುಂದೆ ಫ್ಯೂಚರಲ್ಲಿ? ಸೊ ಹಾಗಾಗಿ ನನಗೆ ಏನು ಅನ್ನಿಸ್ತಂದ್ರೆ ಈ ಭೂಮಿ ಉಳುಮೆ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು ಅಂದರೆ ನಾನು ತೋಟಗಾರಿಕೆ ಮಾಡಬೇಕು. ಯಾಕಂದರೆ ನಾನು ಅಗ್ರಿಕಲ್ಚರ್ ಇವಾಗ ವರ್ಷದ ಬೆಳೆಗಳು 6 ತಿಂಗಳ ಬೆಳೆ 3 ತಿಂಗಳ ಬೆಳೆ ಮಾಡಿದ್ರೆ ನಾನು ಉಳುಮೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇದು ಉಳುಮೆ ಮಾಡಬಾರ್ದು ಅಂದರೆ ಅದಕ್ಕೆ ಮೊದಲು ಏನು ಮಾಡಬೇಕು, ತೋಟಗಾರಿಕೆ. ಸೊ ತೋಟಗಾರಿಕೆ ಬೆಳೆಗಳನ್ನಾದಾಗ ಒಂದು 2-3 ವರ್ಷದ ನಂತರ ಉಳುಮೆಯನ್ನು ನಿಲ್ಲಿಸ್ಬೋದು. ಉಳುಮೆಯನ್ನು ನಾವು ನಿಲ್ಲಿಸಿದಾಗ ಭೂಮಿಗೆ ಮಲ್ಚಿಂಗ್ ಆದಾಗ, ಅಂದರೆ ಭೂಮಿಗೆ ಬಿಸಿಲು ಬಿಡದೇ ಇರೋ ಥರ ನಾವು ಭೂಮಿನ ನೋಡಿಕೊಂಡಾಗ ನಮಗೆ ಬೇಕಾದಂಥ NPK ಗಿಡದ ಎಲೆಗಳಲ್ಲೇ ಸಿಗುತ್ತೆ, ನನಗೆ ಗೊತ್ತಿರೋಂಗೆ ಸ್ವಲ್ಪ ಮಟ್ಟಿಗಾದರೂ. ಸೊ ಭೂಮಿ ತೇವಾಂಶದಿಂದ ಇಟ್ಕೊಂಡ್ರೆ ಈ ಮಳೆ ವಾತಾವರಣನ ಸಾಕು ನಮಗೆ, ಮಳೆ ಮೇಲೆ ನಾವು ಆರಾಮಾಗಿ ತೋಟಗಾರಿಕೆ ಮಾಡ್ಬೋದು 3 ವರ್ಷದ ನಂತರ. ಬೇಸಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರು ಸಾಕು, ಅಂದರೆ ಇರೋ ಸ್ವಲ್ಪ ನೀರಲ್ಲೇ ನಾವು ಆರಾಮಾಗಿ ತೋಟಗಾರಿಕೆಯನ್ನು ಬೆಳೆನೂ ಬೆಳಿಬೋದು, ಈ ಥರ ಯಾವುದು ಕಷ್ಟಗಳು ಬರೋದಿಲ್ಲ. ಇನ್ನೊಂದು ಏಕ ಬೆಳೆ ಬೆಳಿಬಾರ್ದು ಅಂತ ನನ್ನ ಉದ್ದೇಶ. ಮಿಕ್ಸ್ ಕ್ರಾಪ್ ಇದ್ರೆ ನಿಮಗೆ ಯಾವುದೇ ರೋಗಗಳು ಬರೋದಿಲ್ಲ. ಸೊ ಹಾಗಾಗಿ ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಇನ್ನೂ ನಮಗೆ ಕೆಮಿಕಲ್ ಯಾವುದು ಬಳಸಬಾರ್ದು, ಬಳಸೋದ್ರಿಂದ ಅದನ್ನು ನಮ್ಮ ಆರೋಗ್ಯನೇ ಹಾಳಾಗತ್ತಲ್ಲ. ಸೊ ಹಾಗಾಗಿ ಅದನ್ನು ಮಾಡಬಾರ್ದು. ನಾನು ತಿನ್ನೋದನ್ನು ನಾನು ಯಾಕೆ ಅಷ್ಟು ಕೆಮಿಕಲ್ ಯೂಸ್ ಮಾಡಿ ತಿನ್ನಬೇಕು ಅನ್ನೋ, ಅದಕ್ಕೋಸ್ಕರ ಅದು ಬೇಡ ಅಂತ ನಾನು ಇದನ್ನು ನ್ಯಾಚುರಲ್ ಆಗಿ ಫಾರ್ಮಿಂಗ್ ಆಯ್ಕೆ ಮಾಡಿಕೊಂಡೆ. ಜೊತೆಗೆ ನೀವು ಅಡಿಕೆನೂ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದೀರಾ, ಅಂದರೆ ಸಾಕಷ್ಟು ವಾಣಿಜ್ಯ ಬೆಳೆಗಳೇನಿದೆ ಅವನ್ನೆಲ್ಲ ಒಂಥರ ಪ್ರಯೋಗ ಮಾಡ್ತಾ ಇದ್ದೀರಾ, ಇವೆಲ್ಲ ಯಾವ ಹಂತದಲ್ಲಿದೆ? ಸರ್ ಇವಾಗ ಅಡಿಕೆ ಪ್ಲ್ಯಾನ್ ಮಾಡಿದ್ದೇನು ಅಂದರೆ ನಮ್ಮ ಸುತ್ತಮುತ್ತ ಒಂದಿಷ್ಟು ಊರುಗಳಿಗೆ ಹಳ್ಳಿಗಳಿಗೆ ಹೋಗಿ ನೋಡಿ ಬಂದಾಗ ಕೆಲವೊಬ್ಬರ ಕಡೆ ಒಂದು 2-4 ಅಡಿಕೆ ಸಸಿಗಳು ನೋಡಿದ್ದೆ ನಾನು, ಅಲ್ಲಿ ಕಾಯಿ ಬರೋದನ್ನು ನಾನು ಗಮನಿಸಿದೆ. ಸೊ ನಮ್ಮ ಭಾಗಕ್ಕೂ ಅಡಿಕೆ ಬರುತ್ತೆ, ನೀರು ಹೆಚ್ಚಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಭಾಗಕ್ಕೆ ಭೂಮಿಯ ಮಣ್ಣಿನಲ್ಲಿ ನಮ್ಮದು ವಿಶೇಷತೆ ಏನು ಅಂದರೆ ನಾವು ಅದೃಷ್ಟವಂತರು ಬಿಜಾಪುರದವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಚಳಿ ಪ್ರದೇಶದ ಹಣ್ಣಿನ ಗಿಡಗಳು ಬರುತ್ತೆ, ಆಮೇಲೆ ಟ್ರಾಪಿಕಲ್ ಉಷ್ಣಾಂಶ ವಲಯದ ಹಣ್ಣುಗಳು ಅಂದರೆ ಕೇರಳ ಮಲೆನಾಡು ಕಡೆ ಹಣ್ಣುಗಳು ನಮ್ಮಲ್ಲಿ ನಾವು ಬೆಳಿಬೋದು. ಸೊ ಹಾಗಾಗಿ ನಾವು ಅದೃಷ್ಟವಂತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಳೆ ಕಡಿಮೆ ಇದೆ ಅಂದರೆ ಕೂಡ ನೀವು ಅಲ್ಲಿ ಮಲೆನಾಡಲ್ಲಿ ಬಂದಿರೋ ಹಣ್ಣಿನ ಟೇಸ್ಟ್ಗಿಂತ ನಮ್ಮಲ್ಲಿ ಹಣ್ಣಿನ ಟೇಸ್ಟ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಮಲೆನಾಡಲ್ಲಿ ಅಡಿಕೆ ಬೆಳೀತಾರೆ, ಕಾಳುಮೆಣಸು ಬೆಳೀತಾರೆ, ನಾವು ಯಾಕೆ ಬೆಳಿಬಾರ್ದು? ಸೊ ಇಲ್ಲೆಲ್ಲ ಬೆಳೆದಿದಾರಲ್ಲ. ಸೊ ಹಾಗಾಗಿ ಈ ವರ್ಷದಿಂದ ಈ ಮಳೆಗಾಲಕ್ಕೆ ಕಮರ್ಷಿಯಲ್ಲಾಗಿ ಅಡಿಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅಡಿಕೆಗೆ ಕಾಳುಮೆಣಸು ಮತ್ತು ಮುಂದಿನ ಫ್ಯೂಚರಲ್ಲಿ ನನಗೆ ಏಲಕ್ಕಿ ಬೆಳೆಯುವಂಥ ವಾತಾವರಣ ಸೃಷ್ಟಿ ಮಾಡಿಕೊಂಡು ಸೊ ಮುಂದಿನ ದಿನಗಳಲ್ಲಿ ಏಲಕ್ಕಿನೂ ಬೆಳೆಯೋಣ ಅಂತ ವಿಚಾರ ಇದೆ ಸರ್. ಇದಲ್ಲದೆ ಪೈನಾಪಲ್ ಅಂತ ಬೆಳೆನೂ ಬೆಳೀತಿದ್ದೀರಾ, ಅದೆಲ್ಲ ಯಾವ ಹಂತದಲ್ಲಿದೆ ಸಸಿಗಳು? ಅಲ್ಲಿ ನೀವು ನೋಡಿದ್ರಲ್ಲ ಸರ್, ಆಲ್ರೆಡಿ ಫ್ರೂಟಿಂಗ್ ಆಗಿದೆ. ಪೈನಾಪಲ್ ಬರುತ್ತೆ ಸರ್, ಕಾಮನ್ ಆಗಿ ಅದು ಪೈನಾಪಲ್ ಟ್ರಾಪಿಕಲ್ ಇರೋದ್ರಿಂದ ಸಬ್ ಟ್ರಾಪಿಕಲ್ ಭಾಗಕ್ಕೂ ಬರುತ್ತೆ. ಕಮರ್ಷಿಯಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಒಂದು 10 ಗಿಡ ಟ್ರೈ ಮಾಡಿದ್ದೆ, ಅದರಲ್ಲಿ ನೀವು ನೋಡಿದಿರಲ್ಲ ಒಂದು ಹಣ್ಣು ಕೂಡ ಆಗಿದೆ. ಆಮೇಲೆ ನೀವು ಆ ಭಾಗಕ್ಕೆ ಬಂದಿರೋಕ್ಕಿಂತ ನಮ್ಮಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಮ್ಮಲ್ಲಿ ಬಿಸಿಲಿನ ವಾತಾವರಣ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲ ಗಿಡಗಳಿಗೂ ಬಿಸಿಲು ಬೇಕು. ಸೊ ಬಿಸಿಲು ಎಷ್ಟು ಚೆನ್ನಾಗಿ ಗಿಡಗಳು ಸಿಗುತ್ತೋ ಅಷ್ಟು ಹಣ್ಣುಗಳು ಸಮೃದ್ಧವಾಗಿ ಬರುತ್ತೆ ಅಂತ. ಮತ್ತೆ ಗಿಡಗಳೆಲ್ಲ ನೋಡಿದ್ರೆ ಹಸಿರಾಗಿದೆ, ನೀರಿನ ಕೊರತೆ ಇದೆ, ಆದರೂ ನೀರಿನ ನಿರ್ವಹಣೆ ಹೇಗೆ ಮಾಡ್ತಿದ್ರಿ ನೀವು? ಕಬ್ಬಿನ ರೌದಿ ಏನೈತಲ್ರಿ ನಮ್ಮ ಕಡೆ, ಇವಾಗ ನಮ್ಮ ಪಕ್ಕದ ತೋಟದಲ್ಲಿ ಒಬ್ಬರು ಮಷಿನ್ ಕಟಾವ್ ಮಾಡಿಸಿದ್ರು, ಕಬ್ಬು ನೀರಿಲ್ಲ ಅಂತ ಕಬ್ಬು ತೆಗೆದ್ರು, ಅದನ್ನು ಸುಡ್ತೀನಿ ಅಂತ ಹೇಳಿದ್ರು ಅವರು. ಸೊ ಅದನ್ನು ಸುಡಬೇಡ್ರಿ ನಾನು ತೊಗೊಂಡು ಹೋಗ್ತೀನಿ ಅಂಥೇಳಿ ಅದನ್ನು ಚೀಲದಿಂದ ಚೀಲದಲ್ಲಿ ತುಂಬ್ಕೊಂಬಂದು ಪ್ರತಿ ಗಿಡಕ್ಕೂ ಅದನ್ನು ಮಲ್ಚಿಂಗ್ ಮಾಡ್ಕೊಂಡಿರೋದ್ರಿಂದ ಸೊ 4 ದಿನ ಕೊಡುವಂಥ ನೀರು ಒಂದು 10 ದಿನ 15 ದಿನವರೆಗೂ ತಡ್ಕೊಳ್ಳುತ್ತೆ. ಸೊ ಹಂಗಾಗಿ ನನಗೆ ನೀರಿನ ಉಳಿತಾಯ ಆಗೋದ್ರಿಂದ ಇರೋ ನೀರಲ್ಲೇ ಗಿಡಗಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅದರಲ್ಲಿ. ಈಗ ನಿಂಬೆ ಗಿಡಗಳು ನೋಡೋದು, ಈ ಮಲ್ಚಿಂಗ್ ಮಾಡಿರೋದ್ರಿಂದ ನೀವು ಹೇಳಿದ್ರಿ ಸುಮಾರು 1 ವಾರ ಆಯಿತು ನೀರು ಹಾಕಿ ಅಂದ್ಬಿಟ್ಟು, ಆದರೂ ಭೂಮಿಲಿ ಇನ್ನ ತೇವಾಂಶ ಚೆನ್ನಾಗಿದೆ. ಹಾಂ ಸರ್, ಅದು ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಗೆ ಬಿಸಿಲು ಬೀಳಬಾರ್ದಂತ ನನ್ನ ಮೂಲ ಉದ್ದೇಶನೇ ಅದೇ ಅಂತ ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗಲ್ಲಿ. ಆ್ಯಕ್ಚುಲಿ ಬಿಸಿಲು ಬೇಕಾಗಿರೋದು ಗಿಡಗಳಿಗೆ, ಎಲೆಗಳಿಗೆ, ಫೋಟೋಸಿಂಥೆಸಿಸ್ ಆಗಲಿಕ್ಕೆ. ಸೊ ಎಲ್ಲರೂ ಜನ ಏನಂದರೆ ಬಿಸಿಲು ಜಮೀನಿಗೆ ಬೇಕು, ಮಣ್ಣಿಗೆ ಬೇಕು ಅಂತಾರೆ. ನನಗೆ ಗೊತ್ತಿರೋ ಪ್ರಕಾರ ನಾವು 5 ವರ್ಷದ ಹಿಂದೆ ಏನು ನಮ್ಮ ಹಿರಿಯರು ಕೃಷಿ ಮಾಡ್ತಿದ್ರು ಆ ಕೃಷಿ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಸೊ ಹಂಗಾದರೆ ನಾವು ಇವಾಗ ಮಲ್ಚಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಪ್ರತಿ ಬಿಸಿಲು ತಿಂದರೆ ಭೂಮಿಗೆ ಬಿಸಿಲು ಬಿದ್ದರೆ ಬೇಗನೆ ಡ್ರೈ ಆಗುತ್ತೆ ಭೂಮಿ, ಡ್ರೈ ಆಗೋದ್ರಿಂದ ಗಿಡಗಳಿಗೂ ಸಮಸ್ಯೆ ಆಗೇ ಆಗುತ್ತೆ. ಸೊ ಅವಾಗ ನೀರು ಕೇಳುತ್ತೆ, ನೀರು ಇಲ್ಲ ಅಂದರೆ ಗಿಡ ಬಾಡೋಗುತ್ತೆ. ಸೊ ಹಂಗಾಗಿ ಹಸಿರು ಇರೋದಿಲ್ಲ. ನಾವು ಏನೇ ಮಾಡಿದ್ರು 50% ನಾನು ಇಂಪಾರ್ಟೆನ್ಸ್ ಕೊಡೋದೇ ಮಲ್ಚಿಂಗ್ಗೆ, ಯಾವುದೇ ಗಿಡ ಇರಲಿ, ಯಾವುದೇ ಬೆಳೆ ಇರಲಿ, ತೋಟಗಾರಿಕೆಗೆ ಅಂತ ಬಂದಾಗ ಮಲ್ಚಿಂಗ್ ತುಂಬ ಮುಖ್ಯ ಅಂತ ನಾನು ಹೇಳೋದು. ಈಗ ನಮ್ಮ ರೈತ ಬಾಂಧವರಿಗೆ ಈ ಮಲ್ಚಿಂಗ್ ಅಂತ ಏನು ಮಾಡ್ತೀರಿ, ಅದೆಷ್ಟು ಅವಶ್ಯಕತೆ ಇದೆ, ಅದರ ಇಂಪಾರ್ಟೆನ್ಸ್ ಏನು? ಸರ್, ಮಲ್ಚಿಂಗ್ ಮಾಡೋದ್ರಿಂದ ನಿಮಗೆ ಎರೆಹುಳು ಯಥೇಚ್ಛವಾಗಿ ಬರುತ್ತೆ, ನಿಮಗೆ ನೀರಿನ ಉಳಿತಾಯ ಆಗುತ್ತೆ, ಆಮೇಲೆ ನಿಮಗೆ ಕಸ ಹೇಳೋದಿಲ್ಲ, ಕಸ ತೆಗೆಯೋ ಕೂಲಿ ಕೂಡ ಉಳಿಯುತ್ತೆ. ಸೊ ನಿಮಗೆ ಆಮೇಲೆ ನೀವು ಎಲೆಗಳು ನೋಡಿದಂಗೆ ಹೇಳ್ದಂಗೆ ಎಂಥ ಬಿಸಿಲಿದ್ರು ಕೂಡ ಹಸಿರಾಗಿರುತ್ತೆ. ಸೊ ನಿಮಗೆ 3 ಕಡೆಯಿಂದ ನಿಮ್ಗೆ ಉಳಿತಾಯ ಆಗುತ್ತೆ, ಆಮೇಲೆ ಆ ಗಿಡಕ್ಕೆ ಇಳುವರಿ ಹೆಚ್ಚಿಗಿರುತ್ತೆ, ನೀವು ನೋಡ್ಬೋದು ಇಳುವರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅದನ್ನು ಸ್ವಲ್ಪ ಮುಂಚೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಆ ಕೃಷಿ ಕಡೆ ಗಮನ ಕೊಟ್ಟರೆ ಎಲ್ಲರೂ ಆರಾಮಾಗಿ, ರೈತರು ಎಷ್ಟೇ ಮಳೆ ಕಡಿಮೆ ಆದರೂ ಇರೋ ನೀರಲ್ಲೇ ಆರಾಮಾಗಿ ಕೃಷಿ ಮಾಡ್ಬೋದು. ಅಂದರೆ ಅಟ್ಲೀಸ್ಟ್ ಒಂದು 10 ಎಕರೆ ಜಮೀನು ಇದೆ ಅಂದರೆ 1-2 ಎಕರೆ ಆದರೂ ತೋಟಗಾರಿಕೆ, ಅಟ್ಲೀಸ್ಟ್ ನಿಮ್ಮ ಬಾರ್ಡರ್ಗಾದರೂ ಗಿಡಗಳನ್ನು ಹಾಕಿ, ನಿಮ್ಮ ಮಳೆಗಾಲದಲ್ಲಿ ಎಷ್ಟೇ ನೀರು ಬರೋದನ್ನು ನಿಮ್ಮ ಭೂಮಿಯಲ್ಲಿನೇ ಹಿಂಗ್ಸೋ ಕೆಲಸ ಮಾಡಿದ್ರೆ 100% ಎಲ್ಲರ ಜಮೀನಲ್ಲೂ ನೀರು ಚೆನ್ನಾಗಿರುತ್ತೆ. ಇರೋ ಬೋರ್ವೆಲ್ ನಿಮಗೇನು ನೀರು ಬಿಲ್ ಬಂದಿಲ್ಲಲ್ಲ, ಈ ವರ್ಷ ಬೋರ್ವೆಲ್ ಹಾಕ್ಸಿದ್ದಾರೆ ಸುಮಾರು ಜನ, ಇನ್ನೂ ಹಾಕ್ತಾನೆ ಇದ್ದಾನೆ, ಆ ಬೋರ್ವೆಲ್ಲಲ್ಲೂ ಕೂಡ ನಿಮ್ಗೆ ವಾಪಸ್ ನೀವು ಮಳೆ ನೀರನ್ನು ಹಿಂಗ್ಸಿದ್ರೆ 100% ನಿಮ್ಗೆ ಬರದೇ ಇರೋ ಬೋರ್ವೆಲ್ಲಲ್ಲೇ ವಾಪಸ್ ನೀರು ತೊಗೋಬೋದು. ಈಗ ನೀವು ಯಾವುದೇ ಒಂದು ಕೆಮಿಕಲ್ ಫರ್ಟಿಲೈಸರ್ ಬಳಸಲ್ಲ, ಕೀಟನಾಶಕ ಹಾಕಲ್ಲ, ಹೀಗಾಗಿ ಈಗ ಬಾಳೆ ಗಿಡಗಳು ನೋಡಿದ್ರೂ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಹೇಗಾಯಿತು, ಹೇಗೆ ಸಾಧ್ಯ ಆಯ್ತಿತ್ತು? ಮೇನ್ ಮಲ್ಚಿಂಗ್ ಸರ್, ಮಲ್ಚಿಂಗ್ ಈಸ್ ಇಂಪಾರ್ಟೆಂಟ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ತೋಟದಲ್ಲಿ ನೀವು ಏನು ನೋಡಿದ್ರು ಮೇನ್ ಮಲ್ಚಿಂಗ್, ಭೂಮಿ ಬಿಸಿಲು ಬೀಳದೆ ಇರೋ ಥರ ನೋಡ್ಕೊಳ್ಳೋದು, ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟೇ ಕೊಟ್ಟರೆ ಸಾಕು. ಮಲ್ಚಿಂಗ್ ಈಸ್ ಇಂಪಾರ್ಟೆಂಟ್ ಸರ್. ನೀವು ಏನು ಹೇಳಿದ್ರು, ನೀವು 100 ಸತಿ 100 ಕ್ವಶನ್ ಏನೇ ಕೇಳಿದ್ರು ಅದರಲ್ಲಿ 50% ಉತ್ತರ ಮಲ್ಚಿಂಗೇ ಇರುತ್ತೆ. ಸೊ ಮಲ್ಚಿಂಗ್ ಅನ್ನೋದು ಅಷ್ಟು ಮುಖ್ಯವಾಗಿದೆ. ಹೌದು, ಮಲ್ಚಿಂಗ್ ನೀವು ಕಬ್ಬಿನದು ನಿಮ್ಮಲ್ಲಿ ಸುತ್ತಮುತ್ತ ಏನು ಸಿಗುತ್ತೋ ಅದರಲ್ಲೇ ಮಲ್ಚಿಂಗ್ ಮಾಡ್ಬಂದು, ನೀವು ಕಬ್ಬಿನಿಂದಾನೇ ಮಲ್ಚಿಂಗ್ ಮಾಡಬೇಕು ಅಂತ ಇಲ್ಲ. ಸೊ ಮಲ್ಚಿಂಗ್ ಮಾಡ್ಬೋದು, ಮಲ್ಚಿಂಗ್ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ನೀರು ಅನ್ನೋದನ್ನ ನೀವು ಒಂದೇ ಗಿಡಕ್ಕೆ ಟ್ರೈ ಮಾಡಿ ಕೂಡ ನೋಡ್ಬೋದು. ಹಾಗಾದರೆ ಈಗ ನಿಮ್ಮ ಬೆಳೆಗಳಿಗೆ ಎಷ್ಟು ದಿನಕ್ಕೆ ಒಂದ್ಸತಿ ನೀರು ಕೊಡ್ತೀರಿ? ಸದ್ಯಕ್ಕೆ ಒಂದು ನಿಂಬೆ ಗಿಡಕ್ಕೆಲ್ಲ 25 ದಿನ ಆಗಿದೆ ನೀರು ಕೊಟ್ಟು, ಇವಾಗ ಇದಕ್ಕೆಲ್ಲ ನೀವು ನೋಡಿರೋದಕ್ಕೆ 1-25 ದಿನ ಆಗಿದೆ. ಆ ಕಡೆದು ಬಂದು 1 ತಿಂಗಳಾಗಿದೆ, ಸ್ವಲ್ಪ ಇವಾಗ ಅದಕ್ಕೆ ಇದು ಆಗ್ತಾಯಿದೆ, ಇವಾಗ ನೀರು ಕೊಡ್ತಾ ಇದೀವಿ. ಈಗ ನೀರಿನ ಮೂಲ ಏನು ನಿಮಗೆ, ಎಷ್ಟು ಬೋರ್ವೆಲ್ ಇದೆ, ಬಾವಿಗಳೆಷ್ಟಿದೆ, ನೀರು ಎಲ್ಲಿಂದ ಪಡಿತೀರಿ ನೀವು? ಸರ್, ಬಾವಿ ಇವಾಗ ನೀವು ನೋಡಿದಿರಲ್ಲ, ಒಂದು 75 ಅಡಿ ಬಾವಿ ಇದೆ ಸರ್. ಅಷ್ಟು ಆಳ ಇದ್ರೂ ಕೂಡ ನೀರಿಲ್ಲ. ಸೊ ಹಂಗಾಗಿ ನಾವು ಗಿಡಗಳನ್ನು ಹಸ್ದೆ ಬೇರೆ ದಾರಿನೇ ಇಲ್ಲ ನಮಗೆ. ನಾನೊಬ್ಬನೇ ಇಲ್ಲ, ನಾನೊಬ್ಬ ಮಾಡೋದ್ರಿಂದ ನೀರನ್ನು ತಡೆ ಹಿಡ್ಲಿಕ್ಕಾಗಲ್ಲ. ಎಲ್ಲ ರೈತರು ಮನಸ್ಸು ಮಾಡಿ ಒಗ್ಗೂಡಿ ಅವರವ್ರ ಜಮೀನುಗಳಲ್ಲಿ ಬಂದಂಥ ನೀರು ಅವ್ರ ಭೂಮಿ ಲಿಂಗ್ಸುವಂಥ ಕೆಲಸ ಮಾಡಿದ್ರೆ ನೀವು ನಂಬಲಿಕ್ಕಿಲ್ಲ, ಒಂದು 3 ವರ್ಷದಲ್ಲಿ 40 ಅಡಿಗೆಲ್ಲ 20 ಅಡಿಗೂ ಕೂಡ ನೀರು ಬರ್ಬೋದು. ಮುಂಚೆ ಮೇಲ್ಗಡೆ ಕುತ್ಕೊಂಡು ನೀರು ಕುಡಿತಿರು ಅಂತ ಹೇಳ್ತಾರೆ ಬಾವಿಗಳಲ್ಲಿ. ಯಾಕಂದರೆ ನಾವು ಬರೀ ತೆಗಿತಾ ಇದ್ದೀವಿ, ವಾಪಸ್ ಅದಕ್ಕೆ ಕೊಡ್ತಾ ಇಲ್ವಲ್ಲ. ಅಟ್ಲೀಸ್ಟು ಮಳೆ ನೀರನ್ನಾದರೂ ನಾವು ಭೂಮಿಗೆ ಹಿಂಗ್ಸೋ ಕೆಲಸ ಮಾಡಿದ್ರೆ 100% ನಮ್ಮ ಬಿಜಾಪುರ ಭಾಗಕ್ಕೆ ಬರಗಾಲ ಅನ್ನೋದು ಬರೋದಿಲ್ಲ ನನಗೆ ಗೊತ್ತಿರೋ, ನನಗೆ ತಿಳಿದ್ರೆ ಮೇಡಮ್. ಯಾಕಂದ್ರೆ ನಾನು 2 ವರ್ಷದಿಂದ ಕೃಷಿ ಮಾಡ್ತಿರೋದ್ರಿಂದ ಸೊ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ ಸರ್. ಹಾಗಾದರೆ ನಮ್ಮ ರೈತ ಬಾಂಧವರೇನು ಸಾಮೂಹಿಕ ಕೃಷಿ ಮಾಡಬೇಕು ಅಂದರೆ ಈಗ ನೀರಿನ ನಿರ್ವಹಣೆನೂ ಅಷ್ಟೇ, ಎಲ್ಲ ಒಗ್ಗೂಡಿ ಅಕ್ಕಪಕ್ಕದಲ್ಲಿರುವಂಥ ರೈತರು ನೀವು ಹೇಳ್ದಂಗೆ ಮಾಡಿದ್ರೆ ನೀರಿನ ಸಮಸ್ಯೆ ಅಷ್ಟು ಬರೋದಿಲ್ಲ. ಹೌದು ಸರ್, ಇವಾಗ ಎಲ್ಲರೂ ಗಿಡ ಹಾಕೋದ್ರಿಂದ ನೋಡಿ, ಇವಾಗ ಒಂದು ಈಗ 70 ವರ್ಷದ ಹುಣಸೆ ಮರ ಇದೆ, ಅದು ಈ ಮಿನಿಮಮ್ ಏನಿಲ್ಲ ಅಂದ್ರೆ 1,000 ಲೀಟರ್ ನೀರು ಹಿಡಿದಿಟ್ಟಿರುತ್ತೆ, ಅದು ಒಣಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾದಷ್ಟು ನೀರನ್ನು ಅದು ಸ್ಟೋರೇಜ್ ಮಾಡ್ಕೊಳತ್ತೆ. ಸೊ ಭೂಮಿಲಿ ಆ ಗುಣ ಇದೆ ಸರ್, ನಾವು ಭೂಮಿಗೆ ಆ ನೀರನ್ನು ಹೆಂಗಿಸಿದ್ರೆ ಅದು ಕೊಡೋದಿಲ್ಲ, ನಮ್ಗೆ ವಾಪಸ್ ಕೊಡುತ್ತೆ, ಎಲ್ಲ ಹಿಡ್ಕೊಳ್ಳೋದಿಲ್ಲ ಅದು. ಅದಕ್ಕೆ ನನಗೆ ಎಷ್ಟು ಬೇಕೋ ಎಕ್ಸ್ಟ್ರಾ ನನಗೆ ವಾಪಸ್ ಕೊಟ್ಟೆ ಕೊಡುತ್ತದೆ. ಸೊ ಅದನ್ನು ನಾವು ಬಳಸ್ಕೊಳ್ಳೋ ರೀತಿನ, ಯಾಕಂದರೆ ವೇಸ್ಟ್ ಮಾಡ್ತಾ ಇದ್ದೀವಿ. ಸುಮ್ಮ ಕಬ್ಬು ಮಾಡಿದ್ರೆ ಬರೀ ಕಬ್ಬೇ ಬೆಳೀತಾ ಇದ್ದೀವಿ, ಯಾಕಂದರೆ ಕಬ್ಬು ಬೆಳೆಯುವ ವಾತಾವರಣದಷ್ಟು ನಮ್ಮಲ್ಲಿ ನೀರಿಲ್ಲ. ಸೊ ಆದ್ರೂ ಬರೀ ಕಬ್ಬೆ ಬೆಳೀತಾ ಇದೆ. ರೈತರು ಎಲ್ಲಿವರೆಗೂ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ವಾ ಅಲ್ಲಿವರೆಗೂ ಈ ತರ ಆಗ್ತಾನೆ ಇರುತ್ತೆ. ಸೊ ಇನ್ನೊಂದು 5 ವರ್ಷಗಳಲ್ಲಿ ನನ್ಗೆ ಗೊತ್ತಿರಂಗೆ ಗ್ಲೋಬಲ್ ವಾರ್ಮಿಂಗ್ ಇನ್ನೂ ಹಿಂಗೆ ಆಗ್ತಾ ಹೋದ್ರೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಕೂಡ 45 ಡಿಗ್ರಿ ಟೆಂಪರೇಚರ್ ನೋಡ್ಬೋದು. ನಮ್ಮ ರೈತ ಬಾಂಧವರು ಏನಿದ್ದಾರೆ, ಇವರು ನಮ್ಮ ವಾತಾವರಣ ಏನಿದೆ, ನಮ್ಮ ನೀರಿನ ಲಭ್ಯತೆ ಏನಿದೆ, ಅದರ ಅನುಗುಣವಾಗಿ ಬೆಳೆಗಳನ್ನು ಬೆಳಿಬೇಕು. ಹೌದು ಸರ್, ಇವಾಗ ಸ್ಟಾರ್ಟಿಂಗಲ್ಲಿ ಬೋರ್ವೆಲ್ ಒಳ್ಳೆ ಮಳೆಗಾಲ ಆದಾಗ 4 ಇಂಚ್ ನೀರು ಸಿಕ್ಕಿರುತ್ತೆ ಬೋರ್ವೆಲಲ್ಲಿ. 1 ವರ್ಷ ಮಳೆ ಸರಿಯಾಗಿ ಆಗಲಿಲ್ಲ ಅಂದರೆ ಅದು 1/2 ಇಂಚಿಗೆ ಬಂದಿರುತ್ತೆ, ಅವಾಗ ಏನು ಮಾಡ್ತೀರಾ? ಅವಾಗ ತುಂಬ ಕಷ್ಟ ಆಗುತ್ತೆ ರೈತರಿಗೆ. ಸೊ ಇವಾಗ ಒಂದು 200 ಎಕರೆ ಜಮೀನು ನೀರು ನಮ್ಮ ದಾರಿ ಇಲ್ಲಿ ಗೌರ್ಮೆಂಟ್ ದಾರಿ ಇದೆಯಲ್ಲ, ಸೊ ಸರ್ಕಾರಿ ರಸ್ತೆ ಮುಖಾಂತರ ಹಾದೋಗುತ್ತೆ. ಅದು ಎಲ್ಲೂ ಹೋಗುತ್ತೆ ಅಂತ ನಂಗೆ ಗೊತ್ತಾಗಲ್ಲ, ವೇಸ್ಟ್ ಆಗುತ್ತೆ, ಕೊನೆಗೆ ಹಳ್ಳ ಸೇರಿ ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಫಲವತ್ತತೆ ಆದಂಥ ಮೇಲ್ಮಣ್ಣೆ ಹೋಗುತ್ತೆ, ಭೂಮಿ ಮೇಲಿನ ಮಣ್ಣೆ ಹೋಗುತ್ತೆ. ಸೊ ಅದನ್ನು ನಾನೇನು ಮಾಡಿದ್ದೀನಿ, ಒಂದು ಕೃಷಿ ಹೊಂಡ ತೆಗೆಸ್ಕೊಂಡು ಅದಕ್ಕೆ ಇವಾಗ ಒಂದು ಎಷ್ಟು ನೀರು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನ ನಾನು ಸ್ಟೋರೇಜ್ ಮಾಡಲಿಕ್ಕೆ ಒಂದು ಹೊಂಡ ತೆಗೆಸಿದ್ದೀನಿ. ಆಮೇಲೆ ಎಷ್ಟು ಸಾಧ್ಯ ಆದಷ್ಟು ನೀರನ್ನ ಪ್ರತಿಯೊಂದು ಪ್ಲಾಟಿಂದ ಪ್ಲಾಟ್ಗೆ 4 ಪ್ಲಾಟ್ಗೆ ನೀರನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ಅದು ಬಾವಿಗೆ ನನಗೆ ರೀಚಾರ್ಜ್ ಕೂಡ ಆಗುತ್ತೆ, ಪ್ಲಸ್ 2 ಬೋರ್ವೆಲ್ ಇದೆ, ನೀರು ಬೀಳದೇ ಇರುವಂಥ ಬೋರ್ವೆಲ್ ಕೂಡ ಇವತ್ತು ನೀರು ಬರ್ತಾ ಇದೆ ನನಗೆ. ಸೊ ಮೂಲ ಏನು ಅಂದರೆ ಅದಕ್ಕೆ ಮಳೆ ನೀರೇ ಕಾರಣ, ಅದನ್ನು ನಾನು ಹಿಂಗ್ಸೋ ಕೆಲಸ ಮಾಡಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಎಲ್ಲ ರೈತರು ಮಾಡಿದ್ರೆ 100% ಆಗಿ ಯಾರಿಗೂ ನೀರಿನ ಕೊರತೆ ಬರೋದಿಲ್ಲ. ಅಂದರೆ ಮುಖ್ಯವಾಗಿ ಮಳೆ ನೀರಿನ ಸಂರಕ್ಷಣೆ ಮಾಡಬೇಕು ನಾವು. ಹೌದು ಸರ್, ಮಳೆ ನೀರಿನ ಸಂರಕ್ಷಣೆ ಮಾಡಲಿಲ್ಲ ಅಂದರೆ 100% ಆಗಿ ನೀವು ಎಷ್ಟೇ ಬೋರ್ವೆಲ್ ಎಷ್ಟು ಅಡಿ ಕೊರೆದ್ರು ಒಂದಿನ ಅದು ಖಾಲಿ ಆಗುತ್ತೆ. ನಾವು ಅದಕ್ಕೆ ವಾಪಸ್ ಕೊಡಲಿಲ್ಲ ಅಂದರೆ ಅದು ಖಾಲಿ ಆಗೇ ಆಗುತ್ತೆ. ಖಾಲಿ ಆದಾಗ ಒಂದಿನ ನಾವು ಏನು ಮಾಡಲೇಗಿರೋಕ್ಕಾಗಲ್ಲ, ಗಂಟು ಮೂಟೆ ಕಟ್ಕೊಂಡು ಬೇರೆ ದೇಶಕ್ಕೆ ದೇಶಾಂತರ ಹೊರಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ದುಡಿಯೋಕ್ಕೆ ಹೋದರೂ ತಪ್ಪಿಲ್ಲ. ಸೊ ಮಳೆ ನೀರನ್ನು ಹಿಂಗ್ಸೋ ಕೆಲಸ ಅವರವ್ರ ರೈತರಲ್ಲಿ ಎಷ್ಟಾಗುತ್ತೋ ಎಷ್ಟು ಸಾಧ್ಯ ಆದಷ್ಟು ಅಷ್ಟು ಮಾಡಿ ಅಂತ ನಾನು ಹೇಳ್ತಿಲ್ಲ. ಜಾಸ್ತಿ ಆದಾಗ ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಭೂಮಿಯಲ್ಲಿ ನೀರು ಹಿಂಗ್ಸಿದ್ರೆ 100% ಎಲ್ಲ ರೈತರು ಆರಾಮಾಗಿರ್ಬೋದು, ಈ ಥರ ಕೊರತೆಗಳು ಯಾವತ್ತೂ ಬರಲ್ಲ. ಸೊ ಬುದ್ಧಿವಂತಿಕೆಯಿಂದ ನಮ್ಮ ರೈತರು ನೀರಿನ ನಿರ್ವಹಣೆ ಮಾಡಬೇಕು. ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಅವರೇ, ಒಂದಷ್ಟು ನರ್ಸರಿ ಮಾಡಿದ್ದೀರಾ, ನರ್ಸರಿನಲ್ಲಿ ಒಂದಷ್ಟು ಗಿಡಗಳನ್ನು ಇಟ್ಟಿದ್ದೀರಾ, ಇವೆಲ್ಲ ಏನಿದು? ಸರ್, ನಂದೇನು ಅಂದರೆ ಇವಾಗ ಮತ್ತೆ ನೆಕ್ಸ್ಟ್ ಇಯರ್ಗೆ ಒಂದು 3 ಎಕರೆ ಜಮೀನು, ಮಳೆಗಾಲ ಚೆನ್ನಾಗಾದರೆ ನೆಕ್ಸ್ಟ್ ಇಯರ್ಗೆ ಮತ್ತೆ ಒಂದು 300 ವೆರೈಟಿ ಹಣ್ಣಿನ ಗಿಡಗಳನ್ನು ಪ್ಲ್ಯಾಂಟೇಷನ್ ಮಾಡಬೇಕಂತ ನನ್ನ ಗುರಿ ಇದೆ ಇವಾಗ, ಇವಾಗ ಇರೋದನ್ನು ಬಿಟ್ಟು. ಸೊ ಅದ್ರ ಜೊತೆಗೆ ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ನಾನು ತರುವಾಗ ಏನು ಅಂದರೆ ಸ್ವಲ್ಪ ಒಂದು 10-10 ಗಿಡ ಎಕ್ಸ್ಟ್ರಾ ತರ್ತೇನೆ. ಅದ್ರ ಜೊತೆಗೆ ಕೆಲವೊಂದು ರೈತರು ಬಂದು ಮುಂಚೆ ನಿಮ್ಗೆ ತರುವಾಗ ನಾವು ತನ್ನಿ ಅಂತ ಹೇಳಿ ಕೆಲವೊಂದು ವೆರೈಟಿಗಳನ್ನು ಗಿಡಗಳನ್ನು ಬುಕ್ ಮಾಡಿ ಕೂಡ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಜನ ಏನು ಕೇಳ್ತಾರೆ ಅಂದರೆ ಮಾಮೂಲಿ ಲೋಕಲ್ ವೆರೈಟಿಗಳನ್ನು ಕೇಳ್ತಾರೆ, ಅವನ್ನ ಮಾರಾಟಕ್ಕೆ ಇಟ್ಕೊಂಡಿದ್ದೆ ಸರ್. ಮಿಕ್ಕಿದ ವೆರೈಟಿಗಳೇನೆಂದರೆ ಸ್ಪೆಷಲ್ ವೆರೈಟಿಗಳಂತ ಏನಿದೆಯಲ್ಲ ಹಳೆಯದು ಮತ್ತು ಇನ್ನೊಂದು ದೇಶದ್ದಾಗಿರ್ಬೋದು, ಅದನ್ನು ತಂದು ಒಂದು ನನಗೆ ಹಾಕ್ಲಿಕ್ಕೆ 2 ಗಿಡ, ಮಿಕ್ಕಿದ 8 ಗಿಡನ ನಾನು ಸೇಲ್ ಮಾಡ್ತೀನಿ ಸರ್. ಬೇಡಿಕೆ ಹೇಗಿದೆ? ಬೇಡಿಕೆ ನಮ್ಮ ಬಿಜಾಪುರ ಭಾಗದಿಂದ ಸ್ವಲ್ಪ ಜನ ರೈತರು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು ಜನ ಬಂದು ಗಿಡಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಏನು ಅಂದರೆ ನಾನು ಹುಡುಕಿ ಹಣ್ಣು ಬಿಟ್ಟಿರೋ ಗಿಡದಿಂದ ಕಸಿ ಮಾಡಿಸಿ ನನಗೆ, ಅಂದರೆ ನಾನು ಹಣ್ಣು ತಿಂತೀನಿ ಫಸ್ಟ್, ನನಗೆ ಆ ಹಣ್ಣು ಟೇಸ್ಟ್ ಇದೆಯಾ, ನನಗೆ ಅದು ಚೆನ್ನಾಗಿದೆಯಾ, ರೈತರು ಬೆಳಿಬೋದಾ, ಕಮರ್ಷಿಯಲ್ ಆಗಿ ಮಾಡ್ಬೋದಾ ಅಥವಾ ಮನೆ ಪರ್ಪೋಸ್ ಹಾಕ್ಬೋದಾ, ಅದನ್ನು ನಾನು ಸ್ಟಡಿ ಮಾಡಿದ್ಮೇಲೆ ನಾನು ಗಿಡ ತಂದು ಹಾಕಿ ನನ್ನಲ್ಲಿ ಬರುತ್ತೆ ಅಂತ ನನಗೆ 100% ಗ್ಯಾರಂಟಿ ಆದಮೇಲೆ ರೈತರ ಗಿಡನ ನಾನು ಕೊಡೋದು. ಯಾವ್ಯಾವ ಸಸಿಗಳ ರೇಟ್ ಇದೆ? ಸಸಿಗಳು ಸರ್, 50 ರೂಪಾಯಿಂದ ಹಿಡ್ಕೊಂಡು 5,000 ವರೆಗೂ ಒಂದೊಂದು ಸಸಿಗೆ ರೇಟ್ ಇದೆ ಸರ್. ಅಂದರೆ ಹಣ್ಣಿನ ತಳಿಗಳ ಮೇಲೆ ಡಿಪೆಂಡ್ ಇರುತ್ತೆ, ಬ್ಯಾಗ್ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ, ಗಾತ್ರದ ಮೇಲೆ ಹೋಗುತ್ತೆ, ಆ ಥರ ಡಿಫ್ರೆಂಟ್ ರೇಟ್ಗಳಿರುತ್ತೆ ಸರ್. ಎಲ್ಲ ಸ್ಥಳೀಯವಾದ ತಳಿಗಳು ಇಲ್ಲ ವಿದೇಶಿ ತಳಿಗಳ? ದೇಶಿ ತಳಿಗಳು ಇದೆ ಸರ್, ವಿದೇಶಿ ತಳಿಗಳು ಇದೆ. ದೇಶಿ ತಳಿಗಳಲ್ಲೂ ಸುಮಾರು ವೆರೈಟಿಗಳಿದೆ, ಆಮೇಲೆ ವಿದೇಶಿ ತಳಿಗಳಲ್ಲಿ ನನಗೆ ಗೊತ್ತಿರೋಂಗೆ ನಾನು ಒಂದು 18 ದೇಶದ ಹಣ್ಣಿನ ಗಿಡಗಳನ್ನು ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಜಾಯ್ನ್ ಆಗಿ ಒಂದು 10 ಜನ 15 ಜನ ರೈತರು ಸೇರಿ ಜೊತೆಗೆ ಬಂದರೆ ಎಲ್ಲರೂ ಒಟ್ಟಿಗೆ ಕೂಡ ಹೋಗಿ ಗಿಡಗಳನ್ನು ತರುವಂಥ ವ್ಯವಸ್ಥೆ ಮಾಡಿದ್ದೀನಿ. ನಾನು ಲಾಸ್ಟ್ 2 ಸತಿ ಒಂದು 15 ಜನ ರೈತರು ಗಿಡಗಳನ್ನು ಹೋಗಿ ತಗೊಂಡು ಬಂದಿದ್ದೀನಿ. ಯಾಕಂದರೆ ರೈತರಿಗೂ ಗೊತ್ತಾಗಬೇಕು ಅದ್ರ ಕಷ್ಟ ಏನಿರುತ್ತೆ, ಅದ್ರ ಪ್ರೈಸ್ ಯಾಕೆ ಇಷ್ಟ ಆಗುತ್ತೆ ಏನಕ್ಕೆ ಅಂತ. ಏಕೆಂದರೆ ಕೆಲವೊಬ್ರಿಗೆ ಏನಂದರೆ ಇಷ್ಟ ಯಾಕೆ ಅದಕ್ಕೆ ದುಡ್ಡು ಅಂತಾರೆ. ಅಲ್ಲಿ ಬಂದಾಗ ಆ ರೈತರಿಗೆ ಗೊತ್ತಾಗಬೇಕು ಆ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಈಗ ಒಂದು ಕಡೆ ಪಕ್ಕದಲ್ಲಿ ನರ್ಸರಿ ನಿಮಗೆ 25 ರೂಪಾಯಿ ಇರುತ್ತೆ, ಅದೇ ಗಿಡ ಈ ಕಡೆ 50 ರೂಪಾಯಿ ಇರುತ್ತೆ. ಬಿಕಾಸ್ ಅದೇನಂದರೆ ಇದು ಹಣ್ಣು ಬರದೇ ಇರುವಂಥ ಗಿಡದಿಂದ ಕಸಿ ಮಾಡಿರ್ಬೋದು. ಇದು 100% ನಿಮ್ಗೆ ಹಣ್ಣು ಬಿಟ್ಟಿರೋ ತೋಟ ನೋಡಿ ಗಿಡ ತಂದಾಗ ನಿಮಗೆ ಗ್ಯಾರಂಟಿ ಇರುತ್ತೆ. ಇಲ್ಲಿ ನಮ್ಮ ಪಕ್ಕದ ತೋಟದಲ್ಲಿ ಒಬ್ಬರು ಹಾಕಿದ್ದಾರೆ ಸರ್, 2 ಎಕರೆ ಸೀತಾಫಲ ಹಾಕಿದ್ದಾರೆ, ನಿಯರ್ ಬೈ ಇಲ್ಲೇ ಬಿಜಾಪುರ ಡಿಸ್ಟಿಕ್ಕಲ್ಲೇ ತಂದಿದ್ದಾರೆ. ಸೊ ನಾನು ಮಹಾರಾಷ್ಟ್ರದಿಂದ ತಂದಿದ್ದೀನಿ, ಯಾಕಂದರೆ ಅವರು ಇಡೀ ಇಂಡಿಯಾಗೆ ಸೀತಾಫಲದ ಅಧ್ಯಕ್ಷರು, ಕಾಸ್ಪಟೆ ಅಂತ ಹೇಳಿ ಗೊತ್ತಿರುವಂಥದ್ದು ಸುಮಾರು ಎಲ್ಲ ಸೀತಾಫಲಕ್ಕೆ ಇಂಡಿಯಾಕಿದ್ದು. ನಾನು ಅಲ್ಲಿಂದ ತಂದಿದ್ದೀನಿ ಸಸಿ. ನಾನು 2 ವರ್ಷಕ್ಕೆ ಹಣ್ಣು ಬಂತು, ಅವರು 4ನೇ ವರ್ಷ ಇವತ್ತಿಗೂ ಕೂಡ 1-2 ಕಾಯಿ ಆಗ್ತಾ ಇಲ್ಲ. ಆ ಥರ ಸಮಸ್ಯೆಗಳನ್ನು ಮಾಡ್ಕೋಬೇಡ್ರಿ ಅಂತ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲೇ ತೊಗೊಂಡು ಬನ್ನಿ, ನನ್ನ ಹತ್ರ ತೊಗೊಳ್ಬೇಕು ಅಂತ ಏನು, ನಾನೇ ದೊಡ್ಡ ಕಮರ್ಷಿಯಲ್ ಆಗಿ ನರ್ಸರಿ ಮಾಡ್ತಿಲ್ಲ. ನೀವು ಎಲ್ಲೇ ತೊಗೊಂಬಂದ್ರು ಅವ್ರ ಹತ್ರ ಹಣ್ಣು ಬಿಟ್ಟಿದೆಯಾ ಫಸ್ಟು ವಿಚಾರಿಸಿ, ಅವ್ರ ತೋಟ ನೋಡಿ, ನಿಮಗೆ ಅದು ಓಕೆ ಆಗಬೇಕು, ಇದು ಮಾರಾಟ ಆಗುತ್ತೆ, ಅದು ನಿಮ್ಮ ಮಾರಾಟ ಆಗೇ ಆಗುತ್ತೆ. ಇವಾಗ ಹಣ್ಣು ತಿನ್ನೋರ ಸಂಖ್ಯೆನೇ ಜಾಸ್ತಿ ಇದೆ, ಬೆಳೆಯೋರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಆಮೇಲೆ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ ಯಾರು, ಬರೀ ಗಿಡ ತಗೊಂಡ್ಬರ್ತಾ ಇದ್ದಾರೆ. ಆಂಧ್ರದಲ್ಲಿ ಬರುವಂಥ ತೆಂಗಿನ ಗಿಡ ವೆರೈಟಿಗಳು ನಮ್ಮಲ್ಲಿ ಬರೋದಿಲ್ಲ, ಆದರೂ ಜನ ಅದನ್ನೇ ಹಾಕ್ತಾರೆ ಯಾಕಂದರೆ ಕಡಿಮೆ ರೇಟು ಅಂತ. ಇವಾಗ ಈ ಮಲೇಷಿಯನ್ ಗ್ರೀನ್ ಡಾರ್ಫ್ ಅಂತ ಒಂದು ವೆರೈಟಿ ಇದೆ ತೆಂಗಲ್ಲಿ, ಸೊ ಅದು ಎಳೆನೀರು ಪರ್ಪಸು ಗಿಡ್ಡ ತಳಿ ಕೂಡ, ಅದು ಇವಾಗ ನಿಮ್ಗೆ ಅತಿ ಕಡಿಮೆ ಗಿಡ ಸಿಗ್ತಾ ಇದೆ. ಬಟ್ ಜನ ಏನು ಅಂದರೆ ಅತಿ ಕಡಿಮೆ ಅಂದರೆ ಅದು ಕ್ವಾಲಿಟಿ ಇರಲ್ಲ ಅಂತ ಒಂದು ಲೆಕ್ಕ. ಇನ್ನೊಬ್ರು ಕೆಲವೊಬ್ರಿಗೆ ತೊಗೊಂಬರ್ಲಿಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಮನೆ ಹತ್ರ ಬಂದಿರೋದನ್ನೇ ಗಿಡಗಳು ತಗೊತಾರೆ. 3-4 ವರ್ಷದ ನಂತರ ಗಿಡ ಕಡಿಯುವಂಥ ಪರಿಸ್ಥಿತಿಗಳು ಬಂದಿದೆ. ಒಂದು 10 ವರ್ಷ ಆದರೂ ಕೂಡ ಕೆಲವೊಂದು ಗಿಡಗಳಲ್ಲಿ ಇನ್ನೂ ಕಾಯ ಆಗ್ತಾ ಇಲ್ಲ. ಸೊ ನೀವೇನೇ ಆಯ್ಕೆ ಮಾಡದಿದ್ರು ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ. ನನ್ನ ಹತ್ರ ಎಲ್ಲ ಇರಲಿ, ಇನ್ನೊಂದು ಕಡೆ ಇರಲಿ, ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಯಾಕಂದರೆ ನಿಮ್ಗೆ ದೂರ ಹೋಗೋಕ್ಕಾಗಿ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಂದರೆ ಒಂದು 10 ಜನ ರೈತರು ಸೇರ್ಕೊಳ್ಳಿ, ನಾನೇ ಕರ್ಕೊಂಡೋಗಿ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದು ಯಾವ ಮಾಡ್ತೀರಾ ಅಲ್ಲಿ ಸಿಗುತ್ತೆ ಅಂದರೆ ನಾನೇನೆ ಕೊಡಿಸುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೀನಿ ಸರ್. ಅಂದರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ತಳಿ ಆಯ್ಕೆ ಭಾಳ ಮುಖ್ಯ, ತಳಿ ಆಯ್ಕೆ ಮಾಡಬೇಕಾದ್ರೆ ಭಾಳ ಕಾಳಜಿ ವಹಿಸ್ಬೇಕು. ಹೌದು ಸರ್, ತಳಿಗಳ ಆಯ್ಕೆ ನೀವು ಸರಿಯಾಗಿ ಮಾಡಲಿಲ್ಲ ಅಂದರೆ ನಾಳೆ ನಿಮಗೆ ಅದು ಇಳುವರಿ ಬರೋದೇ ಇಲ್ಲ. ಸೊ ಅವಾಗ ನೀವು ಎಷ್ಟು ಖರ್ಚು ಮಾಡಿರೋದು 3 ವರ್ಷ ಟೈಮ್ ಕೂಡ ವೇಸ್ಟ್ ಆಗುತ್ತೆ, 3 ವರ್ಷ ಹಾಕಿರುವಂಥ ದುಡ್ಡು. ಸೊ ನೀವು ಅಲ್ಲಿ ಅವಾಗ ನಿಮಗೆ ಪೂರ್ತಿ ಲಾಸ್ ಆಗುತ್ತೆ ಅಂತ ಕೃಷಿಯನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿಗಳು ಬರುತ್ತೆ. ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ, ಇದುವರೆಗೆ ತಮ್ಮ ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡ್ರೆ. ಇದೇ ರೀತಿ ನಮ್ಮ ರೈತ ಬಾಂಧವರು ನಿಮ್ಮ ಅನುಭವನ, ನಿಮ್ಮ ಸಲಹೆ ಸೂಚನೆಗಳನ್ನ ಕೇಳಬೇಕು ಅಂದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ? 9749499993. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಲ್ಲಿಕಾರ್ಜುನ್ ಅವ್ರನ್ನ ಸಂಪರ್ಕ ಮಾಡ್ಬೋದು. ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಒಂದೊಂದು ನೀರಹನಿ ಅಮೂಲ್ಯಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ. ಹಾರುವ ಮಣ್ಣನ್ನು ಹಿಡಿಯೋಣ ಬನ್ನಿರು, ಸವೆಯುವ ಮಣ್ಣನ್ನು ನಿಲ್ಲಿಸೋಣ ಬನ್ನಿರು, ಮಣ್ಣ ಮನೆ ಜೀವ ಸೆಲೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ. ನಾಲೆಯಲ್ಲಿ ನೀರನ್ನು ನಿಲ್ಲಿಸೋಣ ಬನ್ನಿರು, ಹರಿಯುವ ನೀರನ್ನು ಇಂಗಿಸೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ.